ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತರೇ ಈಗ ನಮ್ಮ ಜಿಲ್ಲೆಗೊಂದು ಉತ್ಪನ್ನ ಅಂತ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಗುರುತಿಸಿಕೊಳ್ತಾ ಇದೆ. ಆ ನೆಲೆಯಲ್ಲಿ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳು ಕೇವಲ ಒಂದೇ ಬೆಳೆಯನ್ನ ಬೆಳೆಸಿ ಒಂದು ಕೃಷಿ ಚಟುವಟಿಕೆ ಮಾಡಬೇಕಂತ ಇಲ್ಲ. ಆಯಾ ಜಿಲ್ಲೆಗಳಿಗೆ ಒಂದು ಗುರುತಿಸಲ್ಪಟ್ಟಂತ ಆ ಬೆಳೆಯನ್ನ ಹೊಂದಿಕೊಂಡು ಅವರು ಕೃಷಿ ಚಟುವಟಿಕೆಯನ್ನ ಮಾಡಬಹುದು ಅನ್ನುವ ನೆಲೆಯಲ್ಲಿ ಒಂದು ಜಿಲ್ಲೆ ಒಂದು ಉತ್ಪನ್ನ ಅನ್ನುವ ವಿಶೇಷವಾಗಿರತಕ್ಕಂತ ಯೋಜನೆಯನ್ನು ಮಾಡಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೂಡ ಹಿಂದೊಮ್ಮೆ ತೊಗರಿಯ ಕಣಜ ಅಂತ ಹೇಳಿ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ತೊಗರಿಯೇ ಇತ್ತು. ಆದ್ರೆ ಇವತ್ತು ಬೇರೆ ಬೇರೆ ಉತ್ಪನ್ನಗಳನ್ನು ಬೆಳೆಯಲು ಅವಕಾಶ ಮಾಡಿಕೊಟ್ಟು ಅದಕ್ಕೆ ಉತ್ತೇಜನ ನೀಡುವಂತಹ ಯೋಜನೆಗಳನ್ನು ಸರ್ಕಾರ ಜಾರಿ ಮಾಡಿರುವುದರಿಂದ ಇವತ್ತು ಯಾದಗಿರಿ ಜಿಲ್ಲೆಯ ಬಗ್ಗೆ ಈ ಒಂದು ಜಿಲ್ಲೆ ಒಂದು ಉತ್ಪನ್ನದ ಬಗ್ಗೆ ಮಾಹಿತಿಯನ್ನು ನೀಡುವುದಕ್ಕಾಗಿ ನಮ್ಮೊಡನಿದ್ದಾರೆ ಯಾದಗಿರಿ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾದ ಅಭಿದ್ ಎಸ್ ಎಸ್ ಅವರು. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ. ಈಗ ಒಂದು ಜಿಲ್ಲೆ ಒಂದು ಉತ್ಪನ್ನ ಈ ಪರಿಕಲ್ಪನೆ ಯಾಕೆ ಬಂತು? ಸರ್, ಇದು ಕೋವಿಡ್ ನಂತರ ನಮ್ಮ ದೇಶದಲ್ಲಿ ಅಗ್ರೋ ಪ್ರೊಸೆಸಿಂಗ್ ಯೂನಿಟ್ ಕೃಷಿ ಸಂಸ್ಕರಣೆ ವಲಯದಲ್ಲಿ ಸ್ವಾವಲಂಬನೆ ಸೆಲ್ಫ್ ಡಿಪೆಂಡೆನ್ಸ್ ಇರಬೇಕು ಅಂತ ಆ ಉದ್ದೇಶದಿಂದ ಮಾನ್ಯ ಪ್ರಧಾನಮಂತ್ರಿಗಳು ಪ್ರಧಾನಮಂತ್ರಿ ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಎಂಟರ್ಪ್ರೈಸಸ್ ಸ್ಕೀಮ್ PMFME ಒನ್ ಡಿಸ್ಟಿಕ್ ಒನ್ ಪ್ರಾಡಕ್ಟ್ ODOP ಒಂದು ಜಿಲ್ಲೆ ಒಂದು ಉತ್ಪನ್ನ, ಇದು ಆತ್ಮ ನಿರ್ಭರ್ ಭಾರತ್ ಅಭಿಯಾನ್ ಈ ಯೋಜನೆಯಡಿ ಇದು ಒಂದು ಕಾರ್ಯಕ್ರಮ ಮಾಡಿಕೊಂಡಿದ್ದಾರೆ. ಅಂದ್ರೆ ಒಂದು ಜಿಲ್ಲೆಯಲ್ಲಿ ಒಂದು ಉತ್ಪನ್ನ ಅಂದ್ರೆ ಆ ಜಿಲ್ಲೆಯಲ್ಲಿ ಅದನ್ನೇ ಬೆಳಿಬೇಕಂತ ಏನಾದ್ರೂ ವೈಶಿಷ್ಟ್ಯ ಏನು ಸರ್? ಬೆಳಿಬೇಕಂತಿಲ್ಲ, ಅದು ಪ್ರೊಸೆಸಿಂಗ್ ಪ್ರೊಸೆಸಿಂಗ್ ಉತ್ತೇಜನ ಕೊಡೋದು. ಪ್ರೊಸೆಸಿಂಗ್ ಮೊದಲನೇದಾಗಿ ಎಲ್ಲಾ ಉತ್ಪನ್ನಗಳು ಬಂದ್ರೆ ಮಾನಿಟರ್ ಮಾಡೋದು ಉಸ್ತುವಾರಿ ಮಾಡೋದು ಕಷ್ಟ ಆಗುತ್ತೆ ಅಂತ ಹೇಳಿ ಒಂದು ಜಿಲ್ಲೆಗೆ ಒಂದು ಉತ್ಪನ್ನ ಐಡೆಂಟಿಫೈ ಮಾಡಿದೆ. ಅಂದ್ರೆ ODOP ಒಂದು ಜಿಲ್ಲೆ ಒಂದು ಉತ್ಪನ್ನ ಅನ್ನುವ ಹಿನ್ನೆಲೆ ಒಳಗೆ ಇದರ ಒಟ್ಟು ಯೋಜನೆ ಉದ್ದೇಶವನ್ನು ಸ್ವಲ್ಪ ವಿವರಿಸಿ. ಸರ್, ಇದು ಏನಂದ್ರೆ ಈಗ ವೈಯಕ್ತಿಕ ಫಲಾನುಭವಿಗಳು ಮತ್ತು ಈ ಸಂಘ ಸಂಸ್ಥೆಗಳು ಸಣ್ಣ ಸಣ್ಣ ಸರ್ಕಾರೇತರ ಸಂಸ್ಥೆಗಳು ಕೋಆಪರೇಟಿವ್ಸ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನೀಸ್ ಇವರೆಲ್ಲ ಅಸಂಘಟಿತರಿದ್ದಾರೆ. ಕೃಷಿ ಉತ್ಪನ್ನಗಳ ಸಂಸ್ಕರಣೆಗಳಿಗೆ ಅಸಂಘಟಿತ ಸಣ್ಣ ಪುಟ್ಟ ಏನು ಉದ್ಯಮಿಗಳಿದ್ದಾವೆ ಇವರಿಗೆ ಒಂದು ಆರ್ಥಿಕ ಸವಲತ್ತು ಕೊಡಬೇಕು ಅಂತ ಆ ಉದ್ದೇಶದಿಂದ ಈ ಒಂದು ಯೋಜನೆ ಮಾಡಿಕೊಂಡಿದೆ ಸರ್. ಅಂದ್ರೆ ಈ ಸಹಕಾರಿ ಪದ್ಧತಿಯಲ್ಲಿ ಮತ್ತೆ ಸ್ವಸಹಾಯ ಗುಂಪುಗಳ ಅಡಿಯಲ್ಲಿ ಬರುವವರಿಗೂ ಕೂಡ ಇದು ಒಂದು ಜಿಲ್ಲೆ ಒಂದು ಉತ್ಪನ್ನದ ಅಡಿಯಲ್ಲಿ ಸ್ಕೀಮ್ ಅನ್ನು ಅಳವಡಿಸಿಕೊಳ್ಳಿಕ್ಕೆ ಸಾಧ್ಯ ಇದೆ. ಹೌದೌದು. ಆಮೇಲೆ ಇದರಲ್ಲಿ ಬ್ರ್ಯಾಂಡಿಂಗ್ ಮಾರ್ಕೆಟಿಂಗ್ ಇವೆಲ್ಲ ಮಾಡಿಕೊಳ್ಳಿಕ್ಕೆ ಉದ್ದೇಶ ಅದು ಇದೆ. ಅದರ ಗುರಿ ಗುರಿ ಯಾವ್ದಲ್ಲ ಇದರಲ್ಲಿ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಹೌದೌದು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ಸ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಫಾರ್ಮರ್ ಪ್ರೊಡ್ಯೂಸಿಂಗ್ ಕಂಪನೀಸ್ ಆಮೇಲೆ ಈಗ ಆಗ್ರೋ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ ಯಾವ್ದನ್ನ ಅದು ಲಾಸ್ ಅಲ್ಲಿ ನಡೀತಾ ಇದ್ರೆ ಅಂತವ್ರಿಗೆ ಇದರಲ್ಲಿ ಆರ್ಥಿಕ ನೆರವಿದೆ. ಅವ್ರಿಗೆ ಉನ್ನತೀಕರಣ ಮಾಡಬೇಕಾದ್ರೆ ಈಗ ಆಲ್ರೆಡಿ ಹಾಲಿ ಇದೆ ಉನ್ನತೀಕರಣ ಮಾಡ್ಕೋಬೇಕು ಅಥವಾ ಎಕ್ಸ್ಪಾನ್ಷನ್ ಮಾಡ್ಕೋಬೇಕು ಸಣ್ಣ ಇರೋದ್ರನ್ನು ದೊಡ್ಡ ಮಾಡ್ಕೋಬೇಕು ಅಂತವ್ರಿಗೂ ಕೂಡ ಅವಕಾಶ ಇದೆ. ಹೊಸ ಯೂನಿಟ್ಗಳಿಗೂ ಅವಕಾಶ ಇದೆ. ಕೇವಲ ಒಂದು ಬೆಲೆ ಒಂದು ಉತ್ಪನ್ನ ಯಾದಗಿರಿಯಲ್ಲಿ ಯಾದಗಿರಿಯಲ್ಲಿ ಶೇಂಗಾ ಆಯ್ಕೆ ಆಗಿದೆ. ಕಳೆದ ಎರಡು ವರ್ಷ ಇದು ಮೂರನೇ ವರ್ಷ ಈ ವರ್ಷ ಏನಿದೆ ಮೂರನೇ ವರ್ಷ ಇದು. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇತರೆ ಜಿಲ್ಲೆಗಳಲ್ಲಿ ಈಗ ರಾಯಚೂರಲ್ಲಿ ಚಿಲ್ಲಿಸು ಮೆಣಸು ಕಲಬುರಗಿಯಲ್ಲಿ ತೊಗರಿ ನಮ್ಮ ಜಿಲ್ಲೆಯಲ್ಲಿ ಶೇಂಗಾ ಈ ವರ್ಷದಿಂದ ಒಂದು ಜಿಲ್ಲೆ ಒಂದು ಉತ್ಪನ್ನ ಅನ್ನೋದು ತೆಗೆದಾಗ್ಬಿಟ್ಟಿದ್ದಾರೆ. ಯಾವ್ದು ಬೇಕಾದ್ರೂ ಮಾಡಬಹುದು ಈ ವರ್ಷದಿಂದ 2022-23 ಸಾಲಿನಿಂದ ಯಾವ್ದು ಬೇಕಾದ್ರೂ ಮಾಡ್ಕೋಬಹುದು. ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಆಗಲಿ ತೋಟಗಾರಿಕೆ ಉತ್ಪನ್ನಗಳಾಗಲಿ ಕೃಷಿಯೇತರ ಏನಾದ್ರೂ ಒಂದು ಚಟುವಟಿಕೆಗಳು ಮಾಡ್ಕಿದ್ರೆ ಈ ಬಿದಿರಿಂದ ಏನಾದ್ರೂ ಮಾಡಿದ್ರೆ ಸಣ್ಣ ಪುಟ್ಟ ಕಾಟೇಜ್ ಇಂಡಸ್ಟ್ರೀಸ್ ಮಾಡಿದ್ರೆ ಅಂತವ್ರಿಗೂ ಕೂಡ ಇದರಲ್ಲಿ ಅವಕಾಶ ಇದೆ. ಈಗ ಈ ಯೋಜನೆ ಅಡಿಯಲ್ಲಿ ಬ್ರ್ಯಾಂಡಿಂಗ್ ಮತ್ತು ಮಾರ್ಕೆಟಿಂಗ್ ಅಂತ ಇದೆ. ಒಂದು ಬ್ರ್ಯಾಂಡ್ ಅನ್ನ ತಯಾರು ಮಾಡುದು ಮಾರುಕಟ್ಟೆ ವ್ಯವಸ್ಥೆಯನ್ನು ಹೇಗೆ ಮಾಡಬೇಕು ಸರ್? ಅವರಾಗಿ ಅವ್ರು ಮಾಡ್ಕೋಬೇಕು ಅದಕ್ಕೆ ಬೇಕಾಗುವ ಸವಲತ್ತುಗಳು ಆರ್ಥಿಕ ನೆರವು ನಾವು ಕೊಡ್ತೀವಿ. ಈ ಹಿನ್ನೆಲೆಯೊಳಗೆ ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಯಾವ ರೀತಿಯ ವ್ಯವಸ್ಥೆಗಳನ್ನು ನೀಡಲಾಗಿದೆ ಸರ್? ಏನಾದ್ರೂ ಆ ಬಗ್ಗೆ ಮಾಹಿತಿ ಇದೆ? ಈ ಯೋಜನೆ ಏನಿದೆ ಕೇಂದ್ರ ಸರ್ಕಾರದು ಮತ್ತು ರಾಜ್ಯ ಸರ್ಕಾರ ಸೇರಿ ಮಾಡೋದು. 60% ಏನಿದೆ ಅದು ಕೇಂದ್ರ ಸರ್ಕಾರದ 60% ಗವರ್ಮೆಂಟ್ ಆಫ್ ಇಂಡಿಯಾ 40% ಗವರ್ಮೆಂಟ್ ಆಫ್ ಕರ್ನಾಟಕ. ಕಳೆದ ವರ್ಷ 60-40 ರೇಷ್ಯೋದಲ್ಲಿ 35% ಸಬ್ಸಿಡಿ ಕೊಡ್ತಾ ಇದ್ರು ಕಳೆದ ವರ್ಷವರೆಗೂ. ಈ ವರ್ಷ ಏನಾಗಿದೆ ಹೆಚ್ಚುವರಿಯಾಗಿ ರಾಜ್ಯ ಸರ್ಕಾರ 15% ಕೊಟ್ಟು ಒಟ್ಟು 50% ಅಂದ್ರೆ ಅರ್ಧ ಮಾತ್ರ ಅವರು ಹಾಕಿದ್ರು ಅರ್ಧ ಮಾತ್ರ ಅವ್ರು ಹಾಕ್ಬೇಕು. ಈಗ 10 ಲಕ್ಷ ರೂಪಾಯಿ ಪ್ರಾಜೆಕ್ಟ್ ತಾವು ಹಾಕಿದ್ರು ಬೇಕಾದ್ರೆ ಅದರಲ್ಲಿ 5 ಲಕ್ಷ ಸಬ್ಸಿಡಿ ಸಿಗುತ್ತೆ. ಅಂದ್ರೆ ಅರ್ಜಿ ಹಾಕಿದವರಿಗೆ ಎಲ್ಲ ಸಿಗ್ತದೆ ಅಲ್ಲ ಒಂದು ಲಿಮಿಟೇಷನ್ಸ್ ಅಂತ ಇರೋದು? ಅದು ಕ್ರೆಡಿಟ್ ಲಿಂಕೇಜ್ ಬ್ಯಾಕ್ ಎಂಡೆಡ್ ಸಬ್ಸಿಡಿ ಅಂತಾರೆ. ಕ್ರೆಡಿಟ್ ಲಿಂಕೇಜ್ ಮಾಡಬೇಕು ಅವರು ಸಿಬಿಲ್ ರೇಟಿಂಗ್ ಮಾಡ್ತಾರೆ. ಆಮೇಲೆ ಈ ಬ್ಯಾಂಕ್ನವರು ನೀವು ಲೋನ್ ಕೊಡಬೇಕಾದ್ರೆ ಅದೇನು ಮಾನದಂಡಗಳಿದಾವೆ ಅವೆಲ್ಲ ಸಿಬಿಲ್ ರೇಟಿಂಗ್ ಮತ್ತೆ ಮಾನದಂಡಗಳು ಅವ್ರು ಮಾಡ್ತಾರೆ. ಈ ಹಣಕಾಸಿನ ನೆರವು ಕೊಡೋದು ಬ್ಯಾಂಕ್ ನಮ್ದು ಥ್ರೂ ಬ್ಯಾಂಕ್. ಇದರಲ್ಲಿ ಏನಿದೆ ಮ್ಯಾಕ್ಸಿಮಮ್ 20 ಲಕ್ಷವರೆಗೂ ಅವರು ಒಂದು ಯೂನಿಟ್ ಶುರು ಮಾಡ್ಕೋಬಹುದು. ಅದೇ ಮೆಷಿನರೀಸ್ಗೆ ಮಾತ್ರ ಇದೆ. ವರ್ಕಿಂಗ್ ಕ್ಯಾಪಿಟಲ್ಗೆ ಏನಾದ್ರೂ? ವರ್ಕಿಂಗ್ ಕ್ಯಾಪಿಟಲ್ಗೆ ಇಲ್ಲ, ಓನ್ಲಿ ಫಾರ್ ಪ್ಲಾಂಟ್ ಅಂಡ್ ಮೆಷಿನರಿ. ಆಮೇಲೆ ಪರ್ಟಿಕ್ಯುಲರ್ ಮೆಷಿನರಿಗೆ ಸಿವಿಲ್ ಕಾಮಗಾರರು, ಯಾವ್ದೋ ಒಂದು ಮೆಷಿನ್ಗೆ ನೀವು ಕೂಡಿಸಬೇಕಾದ್ರೆ, ಫಿಕ್ಸ್ ಮಾಡಬೇಕಾದ್ರೆ ಸಿವಿಲ್ ಕಾಮಗಾರಿಗಳು ಏನಾದರೂ ಅದಕ್ಕೆ ಅವಶ್ಯಕತೆ ಇದ್ರೆ ಅದು ಕೂಡ ಇದರಲ್ಲಿ ಶೇಕಡ 30% ಟೋಟಲ್ ಪ್ರಾಜೆಕ್ಟ್ ಕಾಸ್ಟ್ ಗಿಂತ ಶೇಕಡ 30% ನೀವು ಮಾಡ್ಕೋಬಹುದು. ಈಗ ಒಂದು ಜಿಲ್ಲೆ ಒಂದು ಉತ್ಪನ್ನದ ಅಡಿಯಲ್ಲಿ ಅರ್ಜಿ ಸಲ್ಲಿಸಲು ಫಲಾನುಭವಿ ಆಗುವುದು ಹೇಗೆ ಅಂತ? ಅದು ವೆಬ್ಸೈಟ್ ಇದೆ, ಆ ವೆಬ್ಸೈಟ್ ಅಲ್ಲಿ ಅವರು ಮಾಡ್ಕೋಬೇಕು, ಮಿನಿಸ್ಟ್ರಿ ಆಫ್ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ ಅಂತೇಳಿ. ಅದರಲ್ಲಿ ಒಂದು 4 ಹಂತದಲ್ಲಿ ಇದು ಇಂಪ್ಲಿಮೆಂಟ್ ಆಗುತ್ತೆ. ಅದು ರಿಜಿಸ್ಟ್ರೇಷನ್ ಆಗುತ್ತೆ, ಫಲಾನುಭವಿ ಅವರು ಸೆಲ್ಫ್ ರಿಜಿಸ್ಟ್ರೇಷನ್, ಯಾವ ಕಚೇರಿ ಹೋಗುವ ಅವಶ್ಯಕತೆ ಇಲ್ಲ. ಅವರು ಕುರಿತಿರುವ ಜಾಗದಲ್ಲಿ www.mofbi ಅಂದ್ರೆ ಮಿನಿಸ್ಟ್ರಿ ಆಫ್ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ ಅಂತೇಳಿ ಅವ್ರು ಹಾಕಿದ್ರೆ ಇದರಲ್ಲಿ ಅವರು ಸೆಲ್ಫ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಆಮೇಲೆ DRP ಸ್ಟೇಜ್, DRP ಅಂದ್ರೆ ಡಿಸ್ಟ್ರಿಕ್ಟ್ ರಿಸೋರ್ಸ್ ಪರ್ಸನ್. ನಮ್ಮಲ್ಲಿ 8 ಜನ ಇದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಡಿಸ್ಟ್ರಿಕ್ಟ್ ರಿಸೋರ್ಸ್ ಪರ್ಸನ್ ಅಂದ್ರೆ ಅವರು ಈ ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಮಾಡೋದು ಹೇಗೆ ಅಂತೇಳಿ ಎಲ್ಲ ಅವರಿಗೆ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳು ತಯಾರ್ ಮಾಡಿಕೊಡ್ತಾರೆ. ಆಮೇಲೆ ಡಿಸ್ಟ್ರಿಕ್ಟ್ ನೋಡಲ್ ಆಫೀಸರ್ ಮಾನ್ಯ ಜಿಲ್ಲಾಧಿಕಾರಿಗಳು ಇರ್ತಾರೆ, ಅವರ ಅಧ್ಯಕ್ಷತೆಯಲ್ಲಿ ಇವರದೆಲ್ಲ ಅಪ್ಲಿಕೇಶನ್ಸ್ ನಾವು ಸ್ಕ್ರೂಟಿನಿ ಮಾಡಿ ಆಮೇಲೆ ಬ್ಯಾಂಕಿಗೆ ಕಳಿಸ್ತೇವೆ. ಬ್ಯಾಂಕಿನಿಂದ ಅವರು ಅನುಷ್ಠಾನ ಸ್ಯಾಂಕ್ಷನ್ ಅಂದ್ರೆ ಇಲ್ಲಿ ಆಯ್ಕೆ ಮಾಡಿದವರನ್ನ ಲಿಸ್ಟ್ ಬ್ಯಾಂಕಿಗೆ ಹೋಗ್ತಾರೆ. ಈಗ ಯಾರ್ಯಾರೆಲ್ಲ ಅರ್ಹತೆಯನ್ನು ಹೊಂದಿರ್ತಾರೆ ಅಂತ? ಪ್ರೈವೇಟ್ ಲಿಮಿಟೆಡ್ ಕಂಪನೀಸ್, ವೈಯಕ್ತಿಕ ಫಲಾನುಭವಿಗಳು, ಪಾರ್ಟ್ನರ್ಶಿಪ್ ಫರ್ಮ್ಸ್, ಆಮೇಲೆ FPOs, ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ಸ್, ಫಾರ್ಮರ್ ಪ್ರೊಡ್ಯೂಸರ್ ಕಂಪನೀಸ್, ಸರ್ಕಾರೇತರ ಸಂಸ್ಥೆಗಳು, NGOs, ಕೋಆಪರೇಟಿವ್ಸ್, ಸೆಲ್ಫ್ ಹೆಲ್ಪ್ ಗ್ರೂಪ್ಸ್, ಸ್ವಸಹಾಯ ಸಂಘಗಳು ಇವೆಲ್ಲ ಕೂಡ. ಹೌದು, ಏನಾದ್ರೂ ಈ ಅರ್ಹತೆಗೆ ಇಂಥದ್ದೇ ಕ್ರೈಟೀರಿಯಾ, ಇಂಥದ್ದೇ ವಯಸ್ಸಾಗಿ ಅವರಿಗೆ 18 ವಯಸ್ಸು ಆಗಿರಬೇಕು. ಯಾವುದೇ ಒಂದು ವಿದ್ಯಾರ್ಹತೆ ಇದಕ್ಕೆ ಕನಿಷ್ಠ ಏನು ಫಿಕ್ಸ್ ಆಗಿಲ್ಲ, ಯಾವುದೇ ಒಂದು ಮಿನಿಮಮ್ ಕ್ವಾಲಿಫಿಕೇಶನ್ ಇಲ್ಲ ಈ ಯೋಜನೆಗೆ. ಯಾರು ಬೇಕಾದ್ರೂ ಅವರು ಸೆಲ್ಫ್ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಅದರಲ್ಲಿ ಆ ಪ್ರಾಪರ್ಟಿ ಓನರ್ಶಿಪ್ ಇರಬೇಕು, ಆಮೇಲೆ ಪಾರ್ಟ್ನರ್ಶಿಪ್ ಒಂದು ಡಿಡಿ ಸೇಲ್ ಡಿಡಿ ಇಟ್ಕೋಬೇಕು. ಈ ರೀತಿ ಅರ್ಹತೆ ಇದ್ದವರಿಗೆ ಲೋನ್ ಸಿಗುತ್ತೆ? ಲೋನ್ ಸಿಗುತ್ತೆ. ಲೋನ್ ಪಡೆಯಲು ಏನಾದ್ರೂ ಅರ್ಹತೆ ಸ್ಪೆಷಲ್ ಆಗಿರ್ತದೆ? ಅವರು ಸಿಬಿಲ್ ರೇಟಿಂಗ್ ಮಾಡ್ತಾರೆ, ಆಮೇಲೆ ಬ್ಯಾಂಕ್ ಅಲ್ಲಿ ಅವರು ಸ್ಕ್ರೂಟಿನಿ ಮಾಡ್ತಾರೆ, ಅವರು ಅರ್ಹರಿದಾರಾ ಇಲ್ಲ, ಹಿಂದೆ ಲೋನ್ ತಗೊಂಡು ಏನಾದ್ರು ಡಿಫಾಲ್ಟ್ ಆಗಿದಾರಾ, ಇವೆಲ್ಲ ಸಿಬಿಲ್ ರೇಟಿಂಗ್ ಮಾಡಿ ಅವರಿಗೆ ಲೋನ್ ಅಡ್ವಾನ್ಸ್ ಕೊಡ್ತಾರೆ. ಇದ್ರ ಜೊತೆ ಇಂಟ್ರೆಸ್ಟ್ ಸಬ್ವೆನ್ಷನ್ ಅಂತ ಇದೆ. ಯಾವುದೇ ಒಂದು ದೊಡ್ಡ ಪ್ಲಾಂಟ್ ಮೆಷಿನರಿ ತಗೋಬೇಕಾದ್ರೆ ಅವರು ಲೋನ್ ತಗೋಬೇಕಾದ್ರೆ 20 ಲಕ್ಷ ಸಾಕಾಗಲ್ಲ, ನಮಗೆ ಇನ್ನೂ ಬೇರೆ ನಾವು ಜಾಸ್ತಿ ಹಾಕ್ತಿವಿ, 20 ಲಕ್ಷ ಮ್ಯಾಕ್ಸಿಮಮ್. ಅದರಿಂದ ಹೆಚ್ಚು ಮಾಡಿದ್ರೆ ಅವರಿಗೆ ಇಂಟ್ರೆಸ್ಟ್ ಸಬ್ವೆನ್ಷನ್ ಸಿಗುತ್ತೆ. ಅಂದ್ರೆ ಅವರು 7% ಅಥವಾ 10% ಇಂಟ್ರೆಸ್ಟ್ ಅವ್ರು ಕೊಡ್ತಾ ಇದ್ರೆ 3% ಅಷ್ಟು ಗವರ್ಮೆಂಟ್ ಆಫ್ ಇಂಡಿಯಾ ನೇರವಾಗಿ ಅವರು ಕೊಡ್ತಾರೆ, ಅಷ್ಟು ಹೊರೆ ಅವರಿಗೆ ಕಡಿಮೆ ಆಗುತ್ತೆ. 7% ಇದ್ರೆ 4% ಮಾತ್ರ 4% ಮಾತ್ರ ಅವ್ರು ಕೊಡ್ಬೇಕು, 10 ಇದ್ರೆ 7%. ಅದು ಅಡಿಷನಲ್ ಬೆನಿಫಿಟ್ ಈ ಯೋಜನೆ. ಏನ್ ಬೆನಿಫಿಟ್ ಇದು ಹೊರತುಪಡಿಸಿ ಅದು ಅಡಿಷನಲ್ ಹೆಚ್ಚುವರಿಯಾಗಿ ಅವರಿಗೆ ಇಂಟ್ರೆಸ್ಟ್ ಸಬ್ವೆನ್ಷನ್ ಸಿಗುತ್ತೆ. ಈಗ ನೀವು ಒಂದು ಮಾತು ಹೇಳಿದ್ರೆ ಕ್ರೆಡಿಟ್ ಲಿಂಕ್ಡ್ ಸಬ್ಸಿಡಿ ಎಲ್ಲ ಇದೆ ಅಂತ, ಅದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡಿ, ಯಾವ ರೀತಿ ಇರ್ತದೆ ಅಂತ. ಅಂದ್ರೆ ಈಗ ನಾವು ಪ್ರಾಜೆಕ್ಟ್ ಇದು ಮಾಡಬೇಕಾದ್ರೆ ಅವರು 10 ಲಕ್ಷ ಪ್ರಾಜೆಕ್ಟ್ ಇದೆ, ಅವರು 1 ಲಕ್ಷ ಫಲಾನುಭವಿ ಹಾಕೋದು 10 ಲಕ್ಷಕ್ಕೆ 1 ಲಕ್ಷ, 1 ಲಕ್ಷ 9 ಲಕ್ಷ ಏನ್ ಮಾಡ್ತಾರೆ ಲೋನ್ ಮಾಡ್ತಾರೆ. ಓಹೋ, ಲೋನ್ ಮಾಡಿ ಅವರು ಪ್ಲಾಂಟ್ ಮೆಷಿನರಿ ಎಲ್ಲ ಇನ್ಸ್ಟಾಲ್ಮೇಷನ್ ಆಗಿದ್ರೆ ಅವ್ರು ಲೋನ್ ಇವ್ರಿಗೆ ಕೊಡೋದಿಲ್ಲ, ನೇರವಾಗಿ ಇವರೇನು ಕಂಪನೀಸ್ ಇಂದ ಏನೇನು ಮೆಷಿನರಿ ಪರ್ಚೇಸ್ ಮಾಡಕ್ಕೆ ಇದಾರೆ ನೇರವಾಗಿ ಅವ್ರಿಗೆ ಪೇಮೆಂಟ್ ಮಾಡ್ತಾರೆ. ಯಾಕಂದ್ರೆ ಇವರು ಮಿಸ್ಯೂಸ್ ಮಾಡ್ಕೋಬಹುದು, ಯಾಕಂದ್ರೆ ದುಡ್ಡು ನೇರವಾಗಿ ಅವ್ರ ಬ್ಯಾಂಕ್ ಅಕೌಂಟ್ ಹೋದ್ರೆ ಅವ್ರು ದುಡ್ಡು ತಗೊಂಡು ಹೋಗ್ಬಿಟ್ರೆ ಅದು ಈ ಯೋಜನೆಯ ಒಂದು ಉದ್ದೇಶ ಆಗುತ್ತೆ, ಸಾಕಾಗಲ್ಲ ಅದು, ಅವರಿಗೆ ಆರ್ಥಿಕ ಒಂದು ಮಿಸ್ಯೂಸ್ ಮಾಡಿಕೊಂಡು ಹೋಗ್ತಾರೆ. ಸೊ ಅದು ಅವಾಯ್ಡ್ ಮಾಡಲಿಕ್ಕೆ ಬ್ಯಾಂಕ್ನವ್ರು ಏನ್ ಮಾಡ್ತಾರೆ, ಏನು ಈಗ ಲೋನ್ ಕಾಂಪೊನೆಂಟ್ ಇದೆ ನೇರವಾಗಿ ಫಲಾನುಭವಿಗೆ ಕೊಡೋ ಬದಲು ಸಂಬಂಧಿಸಿದ ಕಂಪನಿಗಳಿಗೆ ಕೊಡ್ತಾರೆ. ಇದು ಶೇಕಡ 90% ಅವರಿಗೆ ಲೋನ್ ಸಿಗುತ್ತೆ. ಅದಾದ್ಮೇಲೆ ನಿಮ್ಗೆ ಸಬ್ಸಿಡಿ ಸಹಾಯಧನ ಶೇಕಡ 50% ಒಟ್ಟು ಸಹಾಯಧನ ನೇರವಾಗಿ ಅವರಿಗೆ ಸಿಗುತ್ತೆ. ಈಗ ಒಂದು ಕುಟುಂಬದಲ್ಲಿ ಎರಡೆರಡು ಜನ ಅಥವಾ 3 ಜನ ಒಂದು ಕುಟುಂಬಕ್ಕೆ ಒಬ್ಬರೇ, ಹೆಚ್ಚು ಜನ ಮಾಡ್ಲಿಕ್ಕೆ ಆಗಲ್ಲ, ಕುಟುಂಬದಿಂದ ಒಬ್ಬರೇ. ಲೋನ್ ಅನ್ನ ಅಥವಾ ಈ ಒಂದು ಫೆಸಿಲಿಟೀಸ್ ಅನ್ನ ಒಂದು ಜಿಲ್ಲೆ ಒಂದು ಉತ್ಪನ್ನದಡಿ ಏನಾದ್ರೂ ಈ ರೀತಿ ಸಂಸ್ಕರಣಾ ಘಟಕಗಳನ್ನ ಮಾಡಬೇಕಾದ್ರೆ ಒಂದು ಕುಟುಂಬಕ್ಕೆ ಒಬ್ಬರಿಗೆ ಬಹಳ ಒಳ್ಳೆ ಯೋಜನೆ. ಯಾಕಂದ್ರೆ ಎಲ್ಲರಿಗೂ ಕೊಡ್ಲಿಕ್ಕೆ ಆಗಲ್ಲ. ಈಗ ಬಹಳ ಮುಖ್ಯವಾಗಿ ನಮ್ಮಲ್ಲಿ ಪ್ರಗತಿಯನ್ನ ಹೊಂದಿರುವಂತದ್ದು ಸೆಲ್ಫ್ ಹೆಲ್ಪ್ ಗ್ರೂಪ್ಗಳಿಂದ, ಅಂದ್ರೆ ಸ್ವಸಹಾಯ ಗುಂಪುಗಳು. ಒಂದು ರೀತಿ ಪ್ರಗತಿಗೆ ಹೆಚ್ಚು ಚಾಲನೆ ಸಿಕ್ಕಿರುವುದೇ ಇದರಿಂದಾಗಿ. ಇವರಿಗೂ ಕೂಡ ಈ ಒಂದು ಜಿಲ್ಲೆ ಒಂದು ಉತ್ಪನ್ನದಲ್ಲಿ ಬಹಳಷ್ಟು ಆದ್ಯತೆ ಇದೆ. ಸ್ವಸಹಾಯ ಸಂಘಗಳು ಮೆಂಬರ್ಸ್ ಯಾರಿರ್ತಾರೆ, ಪ್ರತಿಯೊಬ್ಬರಿಗೆ 40,000 ರೂಪಾಯಿ ಹಂಗೆ ವರ್ಕಿಂಗ್ ಕ್ಯಾಪಿಟಲ್ ಅಷ್ಟು ಕೊಡ್ತಾರೆ ಅವರು. ಅಂದ್ರೆ ಮ್ಯಾಕ್ಸಿಮಮ್ 4 ಲಕ್ಷ ಒಂದು ಗ್ರೂಪ್ಗೆ ಕೊಡ್ತಾರೆ, ಒಂದು ಗ್ರೂಪ್ಗೆ 4 ಲಕ್ಷ ಒಂದು ಗ್ರೂಪ್ಗೆ ಕೊಡ್ತಾರೆ. ಅದರಲ್ಲಿ ಈ ಯೂನಿಟ್ ಅನ್ನ ಹಾಕೊಳ್ಬಹುದು ವರ್ಕಿಂಗ್ ಕ್ಯಾಪಿಟಲ್ಗೆ. ಅಡಿಷನಲ್ ಇದು ಅಡಿಷನಲ್ ಇದೆ. ಲೋನ್ ಅಲ್ಲದೆ ವರ್ಕಿಂಗ್ ಕ್ಯಾಪಿಟಲ್ ವೈಯಕ್ತಿಕ ಫಲಾನುಭವಿಗಳಿಗೆ ಇಲ್ಲ. ಇದು ಈ ಪ್ರಾಜೆಕ್ಟ್ಗೆ ಶೇಕಡ 10% ಸಹಾಯ ಅಥವಾ 20% ಸಹಾಯವನ್ನ ವರ್ಕಿಂಗ್ ಕ್ಯಾಪಿಟಲ್ ಆಗಿ ಕೊಡುವಂತದ್ದು ಯೋಜನೆ ಯೋಜನೆ. ಓಹೋ, ಬಹಳ ಒಳ್ಳೇದು. ಯಾಕಂದ್ರೆ ಈ ಸೆಲ್ಫ್ ಹೆಲ್ಪ್ ಗ್ರೂಪ್ ಅಥವಾ ಸ್ವಸಹಾಯ ಸಂಘ ಸಂಸ್ಥೆಗಳು ಇದಕ್ಕೆ ಒಂದು ಮುತುವರ್ಜಿ ವಹಿಸಲಿ, ಆ ಮೂಲಕ ಜಂಟಿಯಾಗಿ ಇಂಥದ್ದೊಂದು ಮಾಡಿದ್ರೆ ಬಹಳಷ್ಟು ಒಳ್ಳೇದು ಅಂತ. ಇದು ಲೋನ್ ಪಡ್ಕೋಬೇಕಾದ್ರೆ ಕೆಲವೊಂದು ಡಾಕ್ಯುಮೆಂಟ್ಸ್ ಅವ್ರು ಕೊಡಬೇಕಾಗ್ತದೆ. ಪ್ಯಾನ್ ಕಾರ್ಡ್, ಆಧಾರ್ ಕಾಪಿ, ಅಡ್ರೆಸ್ ಪ್ರೂಫ್, ಆಮೇಲೆ ಫೋಟೋಸ್, ಎಲ್ಲಿ ನೀವು ಎಸ್ಟಾಬ್ಲಿಷ್ ಮಾಡ್ತೀರಿ ಆ ಜಾಗದ ಡಾಕ್ಯುಮೆಂಟ್ಸ್, ಓನ್ ಇದೆಯಾ ಅಥವಾ ಲೀಸ್ಡ್ ಇದೆಯಾ ಅಥವಾ ಬಾಡಿಗೆ ತಗೊಂಡಿದ್ದೀರಾ ಅಂತೇಳಿ ಅವೆಲ್ಲ ಕೊಡಬೇಕು. ಆಮೇಲೆ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಕಾಪಿ, ಕೊಟೇಷನ್ಸ್, ನೀವ್ ಏನೇನು ಮೆಷಿನರಿ ಹಾಕ್ತೀರಿ ಆ ಮೆಷಿನರಿ ಎಸ್ಟಿಮೇಟ್ಸ್ ಮತ್ತೆ ಕೊಟೇಷನ್ಸ್ ಮತ್ತೆ ಕ್ರೆಡಿಟ್ ಬಿಲ್ಸ್ ಕೊಟ್ರೆ ಅದ್ರ ಪ್ರಕಾರ ಅವರು ಲೋನ್ ಅಡ್ವಾನ್ಸ್ ಮಾಡ್ತಾರೆ. ಈಗ ಈ ಒಂದು ಇದರಲ್ಲಿ ದಾಖಲೆ ಪತ್ರ ಬೇಕು ಅಂದ್ರೆ 1 crore ಮೀರಿದ ಅವರಿಗೆ ಇಲ್ಲ, 1 crore ಒಳಗಡೆ ಇರುತ್ತೆ. 1 crore ಒಳಗಡೆ ಇದು ಸಣ್ಣ ವಿಮೆ ಅಂತ ಹೇಳ್ತಾರೆ. ಅಂದ್ರೆ ಈ ರೀತಿಯಾಗಿ ಒಂದು ಆರ್ಥಿಕ ನೆರವನ್ನು ನೀಡಿ ಮಾಡುವಂತದ್ದು, ಒಂದು ಜಿಲ್ಲೆ ಒಂದು ಉತ್ಪನ್ನ ಅನ್ನುವ ನೆಲೆಯಲ್ಲಿ ಈ ರೀತಿಯ ಒಂದು ಕೆಲಸ ಕಾರ್ಯಗಳನ್ನು ಮಾಡಲಿ, ಜಿಲ್ಲೆಯಲ್ಲಿ ಒಂದು ಪ್ರಗತಿಯನ್ನು ಕಂಡುಕೊಳ್ಳಿ ಅಂತ. ಈಗ ಯಾದಗಿರಿ ಜಿಲ್ಲೆಯ ಪ್ರಗತಿ ಹೇಗಿದೆ ಸರ್? ನಮ್ಮ ಜಿಲ್ಲೆಗೆ ಹಿಂದೆ ಕಳೆದ ವರ್ಷವರೆಗೂ, ಇದು 3rd year, 2nd year ಶೇಂಗನೆ ಅಂತ ಒಂದು ಡಿಸ್ಟ್ರಿಕ್ಟ್ 1 product ಆಯ್ತು. ಈಗ 2022-23 ಸಾಲಿನಿಂದ ಯಾವ್ದೇ ಒಂದು ಯಾವುದೇ ಕೃಷಿ ತೋಟಗಾರಿಕೆ ಉತ್ಪನ್ನಗಳಾಗಬಹುದು. ಈಗ ಶೇಂಗಾದಲ್ಲಿ ಯಾವ ಯಾವ ಸಂಸ್ಕರಣ ಘಟಕಗಳು ಬರ್ತವೆ? ಶೇಂಗಾದಲ್ಲಿ ಇದು ಕೋಲ್ಡ್ ಪ್ರೆಸ್ ಆಯಿಲ್, ಇದು ಏನಿದೆ, ಇದು ಶೇಂಗಾ ಕಾಳು ತಗೊಂಡು ಕೋಲ್ಡ್ ಪ್ರೆಸ್ ಮಾಡಿ ಅದೇನು ಎಕ್ಸ್ಟ್ರಾಕ್ಟ್ ಬರುತ್ತೆ ಆರೋಗ್ಯಕ್ಕೆ ಬಹಳ ಒಳ್ಳೇದು, ಇದರಲ್ಲಿ ಬೇರೆ ಯಾವುದು ಕೆಮಿಕಲ್ಸ್ ಇರೋದಿಲ್ಲ. ಹಾಗಾಗಿ ಇದಕ್ಕೆ ಬಂದಿದ್ದಾವೆ 10 ಬಂದಿದ್ದಾವೆ. 10 ಟೋಟಲ್ ನಮಗೆ ಬಂದಿರೋದು ಅಪ್ಲಿಕೇಶನ್ಸ್ 139 ಅಪ್ಲಿಕೇಶನ್ಸ್ ಬಂದಿದೆ. ಅದರಲ್ಲಿ 35 ಅವರೇ ವಾಪಸ್ ತಗೊಂಡಿದ್ದಾರೆ, ಮಾಡೋದಿಲ್ಲ, ಇಂಟ್ರೆಸ್ಟ್ ತೋರಿಸಿಲ್ಲ. ಇದು 43 ಇವರೇನಿದ್ದಾರೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರೋರು, ಫರ್ದರ್ ಏನು ಯಾಕೆಂದ್ರೆ ಇದು ಆನ್ಲೈನ್ ಇರೋದ್ರಿಂದ ಸುಮ್ನೆ ಹಾಕ್ ಬಿಟ್ಬಿಡ್ತಾರೆ, ಫರ್ದರ್ ಇಂಟ್ರೆಸ್ಟ್ ತೋರಿಸಿಲ್ಲ. 5 ಅಪ್ಲಿಕೇಶನ್ಸ್ ಏನಿದೆ ಅದು ಡಿಫೆಕ್ಟಿವ್ ಇದಾವೆ. 15 ಏನಿದೆ ನಾವು ಜಿಲ್ಲಾ ಮಟ್ಟದಲ್ಲಿ ಅವರು ಅನರ್ಹರು ಅಂತ ನಾವು ಇದ್ ಮಾಡ್ಬಿಟ್ಟಿದ್ವಿ. ಮತ್ತೆ ಈಗ ಒಟ್ಟು ಎಷ್ಟು ನಡೀತಾ ಇದೆ ಸರ್? ಈಗ ಒಟ್ಟು ನಮಗೆ 11 ಲೋನ್ ಸ್ಯಾಂಕ್ಷನ್ ಆಗಿದೆ. ಕಳೆದ ವರ್ಷದವರೆಗೆ 1 ಜಿಲ್ಲೆ ಒಂದು ಉತ್ಪನ್ನದ ಅಡಿಯಲ್ಲಿ ಶೇಂಗಾ ಇತ್ತು, ಈಗ ಬೇರೆ ಬೇರೆ ಇದನ್ನು ಕೂಡ ಸಂಸ್ಕರಣ ಘಟಕಗಳನ್ನು ಪ್ರಾರಂಭ ಮಾಡಬಹುದು ಅನ್ನುವ ನೆಲೆಯಲ್ಲಿ ಯಾವುದೆಲ್ಲ ಪ್ರಾರಂಭ ಆಗಿದೆ? ಈಗ ನಮ್ಮಲ್ಲಿ ಈಗ ಉತ್ತೇಜನ ಕೊಟ್ಟಿದ್ದೀರಿ, ಈಗ ಪೊಮೊಗ್ರಾನೇಟ್, ದಾಳಿಂಬೆ ಇದೆ, ದಾಳಿಂಬೆ ಜ್ಯೂಸ್ ಮಾಡಬಹುದು, ನಿಂಬೆ ಜ್ಯೂಸ್ ಮಾಡಬಹುದು, ಶೇಂಗಾದಲ್ಲೇ ಪೀನಟ್ ಬಟರ್ ಅಂತ ಬರುತ್ತೆ, ಅದು ಕೂಡ ಈ ಯೋಜನೆಯಲ್ಲಿ ನಮಗೆ CFTRI ಮೈಸೂರಿಗೆ ಅಥವಾ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿಗೆ ಇಲ್ಲೆಲ್ಲ ತರಬೇತಿ ಕೊಡಲಿಕ್ಕೂ ಕೂಡ ಅವಕಾಶ ಇದೆ. ಎಲ್ಲ ಫ್ರೀಯಾಗಿ ಫಲಾನುಭವಿಗಳಿಗೆ ತರಬೇತಿ ಕೊಡೋದು ಅವಕಾಶ ಇದೆ, ತರಬೇತಿಯವರು ಪಡ್ಕೋಬಹುದು. ಯಾವುದೇ ಒಂದು ಉತ್ಪನ್ನ, ಕೃಷಿ ಉತ್ಪನ್ನ ಆಗಲಿ, ತೋಟಗಾರಿಕೆ ಉತ್ಪನ್ನ ಆಗಲಿ, ಇದು ಸಂಸ್ಕರಣೆ ಮಾಡಲಿಕ್ಕೆ ಅವಕಾಶ ಇದೆ. ಮ್ಯಾಕ್ಸಿಮಮ್ 20 lakh ಪ್ರಾಜೆಕ್ಟ್ ಕಾಸ್ಟ್ಗೆ 10 lakh ಅಷ್ಟು ಸಬ್ಸಿಡಿ, 2 lakh ಮಾತ್ರ ಅವರಿಗೆ ಮಾರ್ಜಿನ್ ಮನಿ, ಸ್ವಂತ ದುಡ್ಡು ಹಾಕೋದು, ಮಿಕ್ಕಿದ್ದೆಲ್ಲ ಲೋನ್ ಮುಖಾಂತರ ಅವರು ಲೋನ್ ರಿಪೇಮೆಂಟ್ ಮಾಡ್ಕೋಬಹುದು. ವೈಯಕ್ತಿಕ ಫಲಾನುಭವಿಗಳು ಆಗಬಹುದು, SHGs ಆಗಬಹುದು, NGOs ಆಗಬಹುದು, ಕೋಆಪರೇಟಿವ್ಸ್ ಆಗಬಹುದು, ಯಾರ್ಯಾರು ಅಸಂಘಟಿತ ಇದಾರೆ, ಶೇಂಗಾ ಚಿಕ್ಕಿ ಮಾಡೋದು, ಚಕ್ಕಿ ಮಾಡೋದನ್ನು ಮಾಡ್ಕೋಬಹುದು. ಸಣ್ಣ ಸಣ್ಣ ಇದು ಹೊಸದಾಗಿ ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಭಾರತಿ ಅಂತ ಹೇಳಿ ಒಬ್ಬ ಲೇಡಿ, ಅವ್ರು ಏನ್ ಮಾಡಿದ್ದಾರೆ, 2 lakh ಫ್ಲೋರ್ ಮಿಲ್ ಹಾಕಿದ್ದಾರೆ. ಈಗ ನಮ್ದೇನ್ ಫ್ಲೋರ್ ಮಿಲ್ ಇದೆ ಅದರಲ್ಲಿ ಸಿಕ್ಕಾಪಟ್ಟೆ ಪವರ್ ಕನ್ಸಂಪ್ಷನ್ ಜಾಸ್ತಿ, ಗಿರಣಿ, ಹಿಟ್ಟಿನ ಗಿರಣಿ ಏನಿದೆ ನಾವು ನೋಡ್ತೀವಿ, ಪವರ್ ಕನ್ಸಂಪ್ಷನ್ ಜಾಸ್ತಿ, ಹೆಚ್ಚಿನ ಕರೆಂಟ್ ಬಳಕೆ ಆಗುತ್ತೆ, ಕರೆಂಟ್ ದರಾನು ಜಾಸ್ತಿ ಆಗುತ್ತೆ. ಎರಡನೇದು ಅದರಿಂದ ಏನ್ ಹಿಟ್ಟು ಹೊರಗಡೆ ಎಲ್ಲ ಬರುತ್ತೆ, ಅವರು ಭೂಗೆಲ್ಲ ಹೋಗಿ ಅವ್ರಿಗೆ ಲಂಗ್ಸ್ ಆರೋಗ್ಯ ಮೇಲೆ ಪರಿಣಾಮ ಬೀಳ್ತದೆ. ಈ ಹೊಸ ಟೆಕ್ನಾಲಜಿಯಲ್ಲಿ ಏನ್ ಅವರು ಎಸ್ಟಾಬ್ಲಿಷ್ ಮಾಡ್ಕೊಂಡ್ರೆ 2 lakh ಅವರು ಇನ್ವೆಸ್ಟ್ ಟೋಟಲ್ ಪ್ರಾಜೆಕ್ಟ್ ಕಾಸ್ಟ್, ಅವರು ಹಾಕಿರೋದು 20,000 ಅಷ್ಟೇ, 1,80,000 ಲೋನ್. ಇದಕ್ಕೆ ಯಾವುದು ಸೆಕ್ಯೂರಿಟಿ ಬೇಕಾಗಿಲ್ಲ, 5 lakh ಕೆಳಗಡೆ ಹೌದು, ಪ್ರತಿಯೊಂದು ಗ್ರಾಮಕ್ಕೆ ನಾವು ಮಾಡ್ಕೋಬಹುದು. 1 gram 3-4 km ಹಿಟ್ಟಿನ ಗಿರಣಿ ಅಗತ್ಯವಾಗಿರುತ್ತೆ. 7/HP ಅಷ್ಟೇ, ಜಾಸ್ತಿ HP ಪವರ್ ಬೇಕಾಗಿಲ್ಲ, 7/HP ಅಂದ್ರೆ ಅತ್ಯಾಧುನಿಕ. ಅದರಲ್ಲಿ ಹಿಟ್ಟಿನ ಗಿರಣಿ ಹಿಟ್ ಮಾಡಿ ಕೋಲ್ಡ್ ಆಗಿ ಬರುತ್ತೆ, ತಣ್ಣಾಗಿ ಹಂಗೆ ಬರುತ್ತೆ, ಹೊರಗಡೆ ಒಂದು ಧೂಳು ಬರೋದಿಲ್ಲ, ಆರೋಗ್ಯ ಮೇಲೂ ಪರಿಣಾಮ ಬೀಳೋದಿಲ್ಲ. ಇಂಥ ಒಂದು ಪ್ರಾಜೆಕ್ಟ್ ನಮ್ಮ ಯಾದಗಿರಿಯಲ್ಲಿ ನಾವು ಶುರು ಮಾಡಿದೀವಿ. ಇಲ್ಲ, ನಾವು ಪಂಚಾಯತಿಗೆ ಮಾಡ್ಕೋತೀವಿ, ಗ್ರಾಮಕ್ಕೆ ಒಂದೊಂದು ಮಾಡ್ಕೋತೀವಿ ಅಂದ್ರೆ ಫಲಾನುಭವಿಗಳು ಸದುಪಯೋಗ ಪಡ್ಕೋಬೇಕು. ಯಾಕಂದ್ರೆ ಈ ಯೋಜನೆ ಇದು 3rd year, ಇನ್ನು 2 ಮಾತ್ರ ಇರುತ್ತೆ. ಅಷ್ಟು ಒಳಗಡೆ ನಾವು ಮ್ಯಾಕ್ಸಿಮಮ್ ಹೆಚ್ಚಿನ ಸಂಖ್ಯೆಯಲ್ಲಿ ಅತಿ ಹಿಂದುಳಿದ ಜಿಲ್ಲೆ ಇದು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಯಾದಗಿರಿ ಕೃಷಿ ಚಟುವಟಿಕೆಯಲ್ಲಿ, ಮೀನುಗಾರಿಕೆಯಲ್ಲಿ ಬಹಳ ಮುಂಚೂಣಿಯಲ್ಲಿದೆ. ಹೌದೌದು, ಅದು ಬಹಳ ಒಳ್ಳೆ ಮೀನುಗಾರಿಕೆಯಲ್ಲಿ. ಮಾನ್ಯ ಪ್ರಧಾನಮಂತ್ರಿಯವರೇ ಆ ಬಗ್ಗೆ ಮಾತುಕತೆಯನ್ನು ಆಡಿ ಜಿಲ್ಲಾಧಿಕಾರಿಗಳೊಡನೆ ಸಂವಾದವನ್ನು ಕೂಡ ಮಾಡಿ ಮಹತ್ವಾಕಾಂಕ್ಷಿ ಯೋಜನೆಯಲ್ಲಿ. ಈ ಒಂದು ಜಿಲ್ಲೆ ಒಂದು ಉತ್ಪನ್ನದ ಯೋಜನೆ ಅಡಿಯಲ್ಲಿ ರೈತರಿಗೆ ನೀವು ಏನ್ ಹೇಳಲಿಕ್ಕೆ ಇಚ್ಛೆ ಪಡ್ತೀರಿ? ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಮುಂದೆ ಬರಬೇಕು, ಇಂತಹ ಒಂದು ಕೃಷಿ ಸಂಸ್ಕರಣಾ ಘಟಕಗಳು ಗ್ರಾಮ ಮಟ್ಟದಲ್ಲಿ ಹೋಬಳಿ ಮಟ್ಟದಲ್ಲಿ ಅವರು ಮಾಡ್ಕೋಬೇಕು. ನಮ್ಮ ರೈತ ಸಂಪರ್ಕ ಕೇಂದ್ರ ಅಥವಾ ನಮ್ಮ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗೆ ಹೋದರೆ ಹೆಚ್ಚಿನ ಮಾಹಿತಿ ನಾವು ಕೊಡ್ತೀವಿ. ನಮ್ಮ ಜಿಲ್ಲೆಯಲ್ಲಿ ಡಿಸ್ಟಿಕ್ ರಿಸೋರ್ಸ್ ಪರ್ಸನ್ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳು ಕೂಡ ಇದ್ದಾರೆ, ಅವರು ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿಕೊಡ್ತಾರೆ. ರೈತರು ಗೊತ್ತಾಗಲ್ಲ ಪಾಪ ಯಾವ ತರ ನಾವು ಪ್ರಾಜೆಕ್ಟ್ ರಿಪೋರ್ಟ್ ಮಾಡಬೇಕು, ಯಾವ ತರ ಬ್ಯಾಂಕ್ ಹೋಗಬೇಕು, ಅವ್ರಿಗೆಲ್ಲ ಮಾರ್ಗದರ್ಶನ ಕೊಡ್ತಾರೆ, ಎಲ್ಲ ಗೈಡೆನ್ಸ್ ಕೊಡ್ತಾರೆ ನಮ್ಮ ಡಿಆರ್ಪಿಗಳು ಡಿಸ್ಟಿಕ್ ರಿಸೋರ್ಸ್ ಪರ್ಸನ್. ಸೊ ಅವರು ಸವಲತ್ತು ಪಡ್ಕೋಬೇಕು, ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ಬರಬೇಕು. ಈಗ ಈ ರೈತರು ಕೆಲವೊಮ್ಮೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಮಾಹಿತಿಯ ಕೊರತೆಯಿಂದ ಕೆಲವೊಂದು ಯೋಜನೆಗಳನ್ನ ಪ್ರಾರಂಭ ಮಾಡಲಿಕ್ಕೆ ಬಹಳಷ್ಟು ಹಿಂದೆ ಮುಂದೆ ನೋಡ್ತಾರೆ. ಅವರಿಗೆ ಒಂದು ಮಾಹಿತಿ ನೀಡೋದಕ್ಕಾಗಿ ನಿಮ್ಮ ದೂರವಾಣಿ ಸಂಖ್ಯೆಗಳನ್ನು ಹೇಳಬಹುದಾ? ಹೌದು, ಯಾವ್ದು ಹೇಳಿ? 8279 8277 9333 4000 00. ರೈತರು ಗಮನಿಸಿ, ಮಾನ್ಯ ಅಬಿದಿ ಎಸ್ ಎಸ್ ಅವರ ಮೊಬೈಲ್ ಸಂಖ್ಯೆ 8277 9334 00. ಈ ಸಂಖ್ಯೆಗೆ ಕರೆ ಮಾಡಿದ್ರೆ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಬಹುದು. ನಮ್ಮ ಟೆಕ್ನಿಕಲ್ ಆಫೀಸರ್ 4404 ಲಾಸ್ಟ್ ನಂಬರ್. ಅಂದ್ರೆ 4000 ನಿಮ್ಮದು ಕೊನೆಯ ಸಂಖ್ಯೆ, ಅವರದು 4004. ತುಂಬಾ ಒಳ್ಳೇದು ಅಭಿದಿ ಎಸ್ ಎಸ್ ಅವರೇ. ರೈತರಿಗೆ ಯಾವತ್ತೂ ಕೂಡ ಕೃಷಿಯಲ್ಲಿ ಯಂತ್ರೋಪಕರಣಗಳನ್ನು ಬಳಸಿ ಆಧುನಿಕ ಕೃಷಿ ಪದ್ಧತಿಯನ್ನು ಬಳಸಿ ಹೆಚ್ಚು ಲಾಭವನ್ನು ಗಳಿಸಿರಿ ಅನ್ನೋದು ಉದ್ದೇಶ ಮತ್ತು ಗುರಿ ಕೂಡ ಇರ್ತದೆ. ಆದ್ರೆ ಪಾರಂಪರಿಕ ಕೃಷಿ ಪದ್ಧತಿಯಿಂದ ಸಾಕಷ್ಟು ತೊಂದರೆಯನ್ನು ಅನುಭವಿಸಿದಂತ ನಾವು ನೋಡ್ತೇವೆ. ಆದ್ರೆ ಇದೆಲ್ಲ ಸವಲತ್ತುಗಳು ಈ ಒಂದು ಬ್ಯಾಂಕಿನಿಂದ ಗೊಳಿಸುವ ಸೌಲಭ್ಯ, ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ನೀಡುವ ಸೌಲಭ್ಯದಿಂದ ಅವರು ಇಂತಹ ಸಂಸ್ಕರಣ ಘಟಕಗಳನ್ನು ಹಾಕಿ ಒಂದು ಜಿಲ್ಲೆಯಲ್ಲಿ ಸಿಗುವಂತಹ ಉತ್ಪನ್ನದ ಮೇಲೆ ಅಥವಾ ಅಲ್ಲಿ ಸಿಗುವಂತಹ ಉತ್ಪನ್ನಗಳನ್ನು ಬಳಸಿಕೊಂಡು ಸಂಸ್ಕರಣ ಘಟಕ ಮಾಡಿ ಆರ್ಥಿಕವಾಗಿ ಸಬಲರಾಗುವಂತಹ ಒಂದು ವಿಶೇಷವಾಗಿರತಕ್ಕಂಥ ಅವಕಾಶ ಖಂಡಿತವಾಗಿಯೂ ಈ ಒಂದು ಜಿಲ್ಲೆ ಒಂದು ಉತ್ಪನ್ನ ಯೋಜನೆ ಅಡಿಯಲ್ಲಿ ODOP ಈ ಯೋಜನೆ ಅಡಿಯಲ್ಲಿ ಸಾಕಷ್ಟು ಸೌಲಭ್ಯವನ್ನು ಪಡೆದು ರೈತರು ಹೆಚ್ಚಿನ ಒಂದು ಪ್ರಗತಿಯನ್ನು ಕಾಣಲಿ ಅಂತ ಆಶಿಸ್ತಾ ಇಷ್ಟು ಹೊತ್ತಿನ ತನಕ ನಮ್ಮೊಂದಿಗೆ ಮಾತಾಡಿದ್ದಕ್ಕಾಗಿ ನಿಮಗೆ ಹೃತ್ಪೂರ್ವಕ ವಂದನೆಗಳು. ಧನ್ಯವಾದಗಳು. ಇಲ್ಲಿ ತನಕ ಯಾದಗಿರಿ ಜಿಲ್ಲೆಯೊಳಗ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಅನುಷ್ಠಾನ ಕುರಿತು ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರಾಗಿರುವ ಅಬೀದ್ ಎಸ್ ಎಸ್ ಅವರೊಡನೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಡಾ ಸದಾನಂದ್ ಪೆರ್ಲಾ. ಈಗ ಕೇಳಿ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳು. ಶೋಭಕ. ಹಾ ಬಾರ ಪರಜನ. ಏನ್ ನಡೆದ? ಏನಿಲ್ಲಪ್ಪ, ಮನೆ ಕೆಲಸ ಇರ್ತಾವಲ್ಲ ಅವೇ, ಕೇರವು ಕೊಚ್ಚವು ಇವೇ ಕೆಲಸಗಳು. ಹೌದಿಲ್ಲ ಶೋಭಕ, ಅಂದಂಗೆ ಮನ್ನೊಂದು ಘಟನೆ ಆಯ್ತವ. ಹೌದಾ? ಒಂದ್ ಹಂಗೆ ಹಂಗೆ ನೋಡ್ಲಿತ್ತಿದ್ದ, ಒಂದು ಘಟನೆ ಆಯ್ತು, ಅದ್ರ ಬಗ್ಗೆ ಬಹಳ ವಿಚಾರ ಮಾಡಿದ್ದೆ. ಏನಪ್ಪ ಅಂತದ್ದು? ಅಂತ ವಿಚಾರ ಮಾಡುವಂತದ್ದು ಅಂದ್ರೆ ಇದು ಎಲ್ಲರಿಗೆ ಗುರುತಿರುವಂತದ್ದ, ಅಂದ್ರೆ ಎಲ್ಲರೂ ಅನುಭವಿಸಿರ್ತಾರ, ಆದ್ರೆ ಅದ್ರ ಬಗ್ಗೆ ಹೆಚ್ಚಿ ನಾವು ವಿಚಾರ ಮಾಡಿರೋದಿಲ್ಲ. ಹೌದಾ? ಅಂತ ನನಗೆ ಅನಿಸ್ಲಿಲ್ಲ. ಮತ್ತೆ ಯಾವ್ದಪ್ಪ ಅಂತದ್ದು? ಏನಾಯ್ತಂತೆ, ಮೊನ್ನ ಮನೆಯಾಗ ಗೇಟ್ ಇರ್ತಾರ. ಹೌದು. ಏನೋ ಅಲ್ಲೇ ಕೆಲಸ ಇತ್ತು, ಗೇಟ್ ಯಾಕೆ ಹಾಕೋದು ಅಂತಕೊಂಡು ಗೇಟ್ ತೆರೆದಿಟ್ಟು ಹೋದ. ವಾಪಸ್ ಬಂದ್ ಗೇಟ್ ಹಾಕದೆ, ಗೇಟ್ ಹಾಕಿಂಗ್ ತಿರುಗಿ ನೋಡ್ತೀನಿ, ಒಳಗೆ ಒಂದು ನಾಯಿ ಕೂತು. ಓಹೋ, ದೊಡ್ಡದೇ ನಾಯಿ ಇತ್ತು. ಅದು ನನಗ್ ನೋಡುದು, ನಾ ನಾಯಿಗೆ ನೋಡಿದೆ. ಅದು ಎದ್ದು ನಿಂತದ. ಅದು ಹೊರಗೆ ಹೋಗ್ಬೇಕಂತದ, ಜಾಗ ಇಲ್ಲ, ಗೇಟ್ ಬಲು ಇತ್ತು, ಗೇಟ್ ಕೆಳಗಿಂದ ನುಗ್ಬೇಕಂತದ, ಗೇಟ್ ಬಾಜುಡಿಂದ ಹೋಗ್ಬೇಕಂತದ, ಆಗವಲ್ದು. ಇನ್ನು ನಾ ಹೋಗಿ ಗೇಟ್ ತೆಗಿಬೇಕಂತೀನಿ, ಅದೇ ಮೈ ಮೇಲೆ ಹಾಕು ಅಂತ ನನಗೆ ಗೊತ್ತಿತ್ತು. ನಿನಗೆ ಅಂಜಿಗೆ ಬರ್ತದೆ ಅಂತೇಳಿ. ಹೌದಿಲ್ಲ, ಸಹಜ ಅಲ್ವಾ? ಕರೆ ಅದ ಬಿಡು, ನಮ್ ಸಾಕಿದ ನಾಯಿಗಳಿದ್ದು ನಮ್ಗೆ ಅಂಜಿಗೆ ಬರಂಗಿಲ್ಲ. ಬೇರೆ ನಾಯಿ ಅಂದ್ಕೊಳ್ಳ ಸ್ವಲ್ಪ ಅಂಜಿಗೆ ಬಂದಿಲ್ಲ, ಅಂಜಿಗೆ ಬರು. ಹೌದಿಲ್ಲ, ನಾ ಏನ್ ಮಾಡ, ನಾನು ಹಂಗೆ ಸುಮ್ ನಿಂತೆ, ಅದಕ್ಕೆ ನೋಡ್ಕೋದು, ಅದು ನನ್ಗೆ ನೋಡ್ಕೊಂಡು, ಅದು ನನಗೆ ನೋಡ್ಕೊಂಡು ನಿಂದಿರ್ಲಿಲ್ಲ, ಪ್ರಯತ್ನ ಮಾಡ್ಲಿತ್ತು. ಈ ಸಂದೇಹ ಹೋಗ್ಲಿ, ಆ ಸಂದೇಹ ಹೋಗ್ಲಿ ಅಂತೇಳಿ ಹಿಂಗ್ ಗೇಟಿಗೆ ಎರಡು ಸಂದಿ ಇರ್ತಾವಲ್ಲ, ಎರಡು ಸಲ ಇರ್ತಾವ, ಅದು ನಡುವಿಗೆ ಹೋಗಂತೇಳಿ ಮೂತಿ ಹಾಕ್ತು. ಮುಂದಿನ ಎರಡು ಕಾಲ ಹೋದು, ಸಿಕ್ಕಿಬಿತ್ತು. ಒದ್ದಾಡ್ಲಿತ್ತು, ಒದರ್ಲಿತ್ತು, ಹಿಂದ್ ಬರ್ಲಿಕ್ಕೂ ಬರಲಾಗ್ಯದ, ಮುಂದ್ ಹೋಗ್ಲಿಕ್ಕೂ ಆಗಲ್ಲ. ಈ ಒದರಾಡದ ಕೇಳಿ ಎರಡು ನಾಯಿ ಬಂದು ಅಲ್ಲೆಲ್ಲಿ ಹೊರಗಿದ್ದು ಗೇಟ್ ಹೊರಗೆ ನೋಡಿಲ್ಲ, ನಾನು ಬಂದ ಆಜು ಬಾಜು ನಿಂತು ಕುಯ್ ಕುಯ್ ಕುಯ್ ಕುಯ್ ಅಂತ ಹೇಳಿ ಅದ್ರ ಜೊತೆಗೆ ಮಾತಾಡಿದ ಮಾಡಿತ್ತು. ನಾನು ನೋಡಿದೆ. ಆಮೇಲೆ ಏನಾಯ್ತು ಅಂತಂದ್ರೆ, ಒಂದ್ ಎರಡ್ ನಿಮಿಷ ಆದ್ಮೇಲೆ ಬಹಳ ತ್ರಾಸ ಆಯ್ತು ಅದಕ್ಕೆ. ಆದ್ರೆ ಹಿಂಗ ಸರ್ಕಸ್ ಮಾಡಿ ಸರ್ಕಸ್ ಮಾಡಿ ತನ್ನ ಮೈ ಹೊರಗೆ ಹಾಕೊಂಡು ಮೂರು ನಾಯಿ ಹೋದು. ಇಲ್ಲಿ ಶೋಭಕ, ನಾ ಏನ್ ಗಮನಿಸಿದೆ ಅಂದ್ರೆ, ನೀ ಏನ್ ಗಮನಿಸ್ದೋ ಗೊತ್ತಿಲ್ಲ, ನಾ ಗಮನಿಸಿದ್ದೇನಂತಂದ್ರೆ

ಕಾಕೆಯ ಹಣ ಕಯ ತೋಮ್ಮ ಕಾಕೆ